ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ದಿನ ನಾವು ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ವಿದ್ಯುತ್ತಿನ ಸಮಸ್ಯೆ. ವಿದ್ಯುತ್ತಿನ ಸಮಸ್ಯೆ ಇದ್ದಾಗ ನಾವು ಪರ್ಯಾಯ ಇಂಧನ ಮೂಲಗಳನ್ನು ಕಂಡುಕೊಳ್ಳಬೇಕಾಗಿರುವುದು ಬಹಳ ಮುಖ್ಯವಾದಂತಹ ವಿಚಾರ. ನವೀಕರಿಸಬಹುದಾದ ಇಂಧನಗಳ ಬಗ್ಗೆ ಇವತ್ತು ಹೆಚ್ಚು ಜನಪ್ರಿಯಗೊಳ್ಳುತ್ತಿದೆ. ನೈಸರ್ಗಿಕ ಇಂಧನವನ್ನ ಬಳಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಮುಖ್ಯವಾಗಿ ನಮ್ಮ ರೈತರು ಹಳ್ಳಿಗಳಿಗೆ ವಿದ್ಯುತ್ ಇಲ್ಲದೆ ಬಹಳಷ್ಟು ಪರಿತಾಪವನ್ನು ಹೊಂದುತ್ತಿರುವಂತಹ ಸಂದರ್ಭದಲ್ಲಿ ಪರ್ಯಾಯ ಇಂಧನ ಮೂಲಗಳ ಬಗ್ಗೆ ಅಥವಾ ನವೀಕರಿಸಬಹುದಾದ ಇಂಧನ ಮೂಲಗಳ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ನಡೆದಿದೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವು ಬಹಳ ವಿಶೇಷವಾಗಿ ಒತ್ತು ಕೊಟ್ಟು ನವೀಕರಿಸಬಹುದಾದ ಇಂಧನಗಳ ಬಗ್ಗೆ ಹೆಚ್ಚು ಜನಪ್ರಿಯಗೊಳಿಸಿ ವಿದ್ಯುತ್ತಿನ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಒಂದು ಮಾರ್ಗೋಪಾಯವನ್ನು ನೀಡುತ್ತಾ ಇರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅನ್ನುವುದನ್ನ ಇದೀಗ ಜಾರಿ ಮಾಡಿದೆ. ಈ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕಾಗಿ ಕಲಬುರಗಿಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ತಾಂತ್ರಿಕ ಅಧಿಕಾರಿಗಳಾದ ಶ್ರೀಮತಿ ಮಾಲಿನಿ ಸ್ವಾಮಿಯವರು ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಡನಿದ್ದಾರೆ. ಮೇಡಮ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ಈಗ ಎಲ್ಲದಕ್ಕೂ ಒಂದು ಪರ್ಯಾಯ ಇದೆ, ಅದಕ್ಕೆ ವಿದ್ಯುತ್ಗೂ ಒಂದು ಪರ್ಯಾಯ ಅಂದ್ರೆ ನವೀಕರಿಸಬಹುದಾದ ಇಂಧನಗಳು ಅಂತ. ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಪಿಎಂ ಕುಸುಮ್ ಯೋಜನೆ ಅಂತ ಮಾಡಿದೆ. ಕುಸುಮ್ ಅಂದ್ರೆ ಏನು ಸರ್? ಕುಸುಮ್ ಅಂದ್ರೆ ನಮ್ಮ ರೈತರಿಗೆ ಅನುಕೂಲವಾಗಲಿಕ್ಕೆ ಸೌರಚಾಲಿತ ಕೃಷಿ ಪಂಪ್ ಸೆಟ್ಗಳನ್ನು ಅಳವಡಿಸಿಕೊಳ್ಳುವ ಒಂದು ಯೋಜನೆ, ಇನ್ ಕೋಆರ್ಡಿನೇಷನ್ ವಿತ್ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ. ಜಂಟಿಯಾಗಿ ಸರ್, ಎರಡೂ ಸರ್ಕಾರದ ಕಡೆಯಿಂದ ಸಹಾಯಧನ ಇದೆ ಸರ್ ಇದಕ್ಕೆ. ಪಿಎಂ ಕುಸುಮ್ ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ್ ಅಂತ ಹೇಳಿ. ಬಹಳ ಉತ್ತಮವಾಗಿರ್ತಕ್ಕಂಥ ಹೆಸರು. ಅಂದ್ರೆ ರೈತರಿಗೆ ಒಂದು ವಿದ್ಯುತ್ತಿನ ಸುರಕ್ಷತೆಯನ್ನು ಕೊಡುವಂತಹದ್ದು, ಯಾವುದೇ ಭಯಭೀತ ಇಲ್ಲ ಇದು ಹೋಗ್ತದೆ ಬರ್ತದೆ ಅಂತ. ಅಂದ್ರೆ ಒಂದು ರಾತ್ರಿಯನ್ನು ಕೊಡ್ತದೆ, ಫುಲ್ ಡೇ ಅಂದ್ರೆ 24 ಗಂಟೆ ಅಡಚಣೆ ಇರಲಾರದೆ ದಿನಪೂರ್ತಿ ಸೂರ್ಯನ ಬೆಳಕಿರೋವರೆಗೂ ಅವರು ಈ ಮೋಟರ್ಗಳನ್ನ ಕೃಷಿ ಪಂಪ್ಸೆಟ್ಗಳನ್ನ ರನ್ ಮಾಡ್ಕೊಳ್ಬಹುದು. ಅಂದ್ರೆ ಇದು ಯಾವಾಗ ಪ್ರಾರಂಭ ಆಯಿತು ಮೇಡಮ್? ಸರ್, ವೆಬ್ಸೈಟ್ ಇದೆ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಇಲಾಖೆ ಕಡೆಯಿಂದ ಜುಲೈ 15 ನಾವು ಜಾರಿಗೊಳಿಸಿದ್ದೀವಿ ಸರ್. ಇದನ್ನು ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಬೇಕು. ಪ್ರಧಾನಮಂತ್ರಿಯವರು ಅನುಷ್ಠಾನಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರು ಅಂತ? ಇದು ಸುಮಾರು 5 ನಡೀತಾ ಇದೆ ಸರ್. ಪ್ರತಿ ವರ್ಷ ಕೂಡ ಇದು ನಾವು ಜಾರಿಗೊಳಿಸ್ತೀವಿ. ಆನ್ಲೈನ್ ನಲ್ಲಿ ಎಷ್ಟು ನೋಂದಣಾತಿ ಆಗ್ತವೆ ಅದನ್ನೇ ಕಾರ್ಯಗತಗೊಳಿಸ್ತಾ ಇದೀವಿ ಸರ್. ಅಂದ್ರೆ 5 ಹಿಂದೆ ಪ್ರಾರಂಭವಾಗಿರತಕ್ಕಂತ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರಾಯೋಜಿತ ಒಂದು ಕಾರ್ಯಕ್ರಮ ಅಲ್ವಾ? ರೈತಾಪಿ ವರ್ಗಕ್ಕೆ ಇದೊಂದು ಅನುಕೂಲವಾಗುವಂತ ಯೋಜನೆ, ಬಹಳ ಬೆನಿಫಿಟ್ ಆಗ್ತದೆ ಸರ್. ಮುಖ್ಯ ಉದ್ದೇಶ ಸರ್, ರೈತರು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ತಮ್ಮ ಐಪಿಸಿಟಿಗೆ ಬೇಕಾದ ಕರೆಂಟ್ ಅನ್ನ ತಾವೇ ಜನರೇಟ್ ಮಾಡಿಕೊಂಡು ತಮ್ಗೆ ಯಾವಾಗ ಬೇಕಾವಾಗ ವಿತ್ ಅಡಚಣೆ ಇರದೆ ಬಳಸ್ಕೊಳ್ಬಹುದು. ಇವಾಗ ನಾವು ಕೇಬಲ್ ಲೈನ್ ತಗೊಂಡ್ರೆ ಕೆಲವೊಂದ್ ಕಡೆ ಕೇಬಲ್ ಲೈನ್ ಹೋಗಲ್ಲ ಸರ್, ಬಹಳ ದೂರದಲ್ಲಿ ಲೈನ್ ಇರ್ತದೆ, ಹೆಚ್ಚುವರಿ ಕಂಬ ಹಾಕೊಂಡು ಮಾರ್ಗವನ್ನು ಎಳ್ಕೋಬೇಕಾಗಿರುತ್ತೆ. ಅಂತ ಪ್ರದೇಶಗಳಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಇರೋದ್ರಿಂದ ಇದನ್ನ ಅನುಕೂಲ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಿಸರ್ಗದತ್ತ ಕೊಡುಗೆ. ಹೌದು ಸರ್, ಹೇರಳವಾಗಿ ಬಳಸ್ಕೊಂಡಿಲ್ಲ, ಬಳಸ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ. ಇವಾಗ ಸರ್ಕಾರದ ಕಡೆಯಿಂದ ನಮಗೆ ಕೊಡ್ತಾ ಇದಾರೆ ಯೋಜನೆ, ಉಪಯೋಗ ತಗೊಳ್ಬೇಕು ಅಂತ. ಅಂದ್ರೆ ನೈಸರ್ಗಿಕವಾಗಿ ಸಿಗುವಂತಹ ಇಂಧನ ಮೂಲವನ್ನ ನಾವು ಸಮರ್ಪಕವಾಗಿ ಬಳಸಿಕೊಳ್ಳುವುದರಲ್ಲಿ ಹಿಂದೆ ಇದ್ದೇವೆ. ಅದಕ್ಕಾಗಿ ಈ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮದಿಂದ ತುಂಬಾ ವ್ಯಾಪಕವಾದ ಕೆಲಸ ಕಾರ್ಯಗಳು ನಡೀತಾ ಇದೆ ಸರ್. ಸೌಲಭ್ಯಗಳು ಅಂದ್ರೆ ಯಾವ ಯಾವ ರೀತಿಯದ್ದಿದೆ ಸ್ವಲ್ಪ ಹೇಳ್ತೀರಾ? ಈ ಯೋಜನೆಯಲ್ಲಿ ವಿಶೇಷವಾಗಿ ನಾವು ಈ ಹಂತದಲ್ಲಿ 4424 ಅರ್ಜಿಗಳನ್ನು ಆಹ್ವಾನ ಮಾಡಿದ್ದೇವೆ ಸರ್. ಎಲ್ಲವೂ ಕೂಡ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಬೇಕು. ಆನ್ಲೈನ್ ನಲ್ಲಿ ಆನ್ಲೈನ್ ಬರುವುದಿಲ್ಲಪ್ಪ ರೈತರಿಗೆ, ಏನ್ ಮಾಡೋದು ಅವಾಗ? ನಾವು ಫೋನ್ ಅಲ್ಲಿ ಈಗ ಕಂಪ್ಯೂಟರ್ ಸೆಂಟರ್ ಇರ್ತಾವಲ್ಲ ಸರ್, ಇಂಟರ್ನೆಟ್ ಸೆಂಟರ್ ಇರ್ತಾವಲ್ಲ, ನಾವು ಆ ತರನು ಹೇಳ್ತೀವಿ ಸರ್. ನೀವು ಇಂಟರ್ನೆಟ್ ಸೆಂಟರ್ಗೆ ಹೋಗ್ರಿ, ನಮಗೆ ಫೋನ್ ಹಚ್ಚಿಕೊಡ್ರಿ, ನಾವು ಫೋನ್ ಅಲ್ಲಿ ಅವರಿಗೆ ಯಾವ ತರ ಆನ್ಲೈನ್ ಇದು ಮಾಡಬೇಕು, ಯಾವ ದಾಖಲಾತಿ ಕೊಡಬೇಕು, ನಾವು ಫೋನ್ ಅಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡ್ತೇವೆ ಸರ್. ನಿಯರ್ ಬೈ ನಮ್ಮ ಕಲಬುರಗಿ ಸಮೀಪ ಇರೋರು ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಬಂದು ಎಲ್ಲ ಕೇಳ್ಕೊಂಡು ಹೋಗ್ತಾ ಇದಾರೆ. ಕೆಲವೊಬ್ಬರಿಗೆ ನಾವು ಆಫೀಸ್ ಅಲ್ಲೂ ಕೂಡ ಬಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ ಬಂದ್ರೆ ನಾವೇ ನೋಂದಣಾತಿ ಮಾಡಿ ಕೊಡ್ತೀವಿ ಸರ್. ಅಂದ್ರೆ ಈ ಕ್ರೆಡಲ್ ಅಂತ ಏನು ನಿಮ್ಮ ಸಂಸ್ಥೆ ಇದೆ, ಅದರ ಮೂಲಕ 4424 ಜಾಲಮುಕ್ತ ಸೌರ ಚಾಲಿತ ಕೃಷಿ ಪಂಪ್ ಸೆಟ್ ಗಳನ್ನು ಅಳವಡಿಸಲಿಕ್ಕೆ ಯೋಜನೆ ಪ್ರಾರಂಭ ಆಗಿದೆ. ಹೌದು ಸರ್. ಪ್ರಗತಿ ಇದೆ ಅದರ ಬಗ್ಗೆ? ಇದೆ ಸರ್, ಇವತ್ತಿನವರೆಗೂ 1426 ಅರ್ಜಿಗಳು ನೋಂದಣಿ ಆಗಿವೆ ಸರ್. ಇನ್ನು ಸುಮಾರು 3000 ಅರ್ಜಿ ನಾವು ಬರಬೇಕು. ಅದಕ್ಕೆ ನಾವು ಎಲ್ಲಾ ಜಿಲ್ಲೆಯಾದ್ಯಂತ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ ಸರ್. ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಿಗೆ ಅರಿವನ್ನ ಮೂಡಿಸುವಂತೆ ಸರ್. ಇದು ಹೇಗೆ ಬಹಳ ಸುಲಭವಾಗಿ ಸಿಗುತ್ತದೆ ಅನ್ನೋದನ್ನು, ಇದರಲ್ಲಿ ಸರ್ಕಾರದ ವತಿಯಿಂದ ಸಬ್ಸಿಡಿ ಕೂಡ ಇದೆ ಸರ್. ಅದಕ್ಕೆ ಇದು ಈಗಾಗಲೇ ಒಟ್ಟು ಎಷ್ಟು ಸೋಲಾರ್ ಪಂಪ್ ಸೆಟ್ ಗಳನ್ನು ಅಳವಡಿಸಲಾಗಿದೆ ಸರ್? ಸುಮಾರು 3715 ಪಂಪ್ ಸೆಟ್ ಗಳನ್ನ 2019-20 ನಾವು ಅಳವಡಿಸಿದ್ದೇವೆ ಸರ್. ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ ಸರ್. ಎಲ್ಲ ಅಂದ್ರೆ ರೈತರು ಆಸಕ್ತಿ ತೋರ್ತಾ ಇದ್ದಾರೆ ಅಂತ ತೋರ್ತಾ ಇದ್ದಾರೆ ಸರ್, ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮೊದಲೆಲ್ಲ ವಿದ್ಯುತ್ ಬಂದ್ರೇನೆ ನಮ್ಮ ಕೃಷಿ ಚಟುವಟಿಕೆ ಅಂತ ಇತ್ತು, ಈಗ ಸೌರ ವಿದ್ಯುತ್ನಿಂದಲೂ ಮಾಡಬಹುದು ಅನ್ನೋದು ಅಲ್ವಾ? ಈಗ ನೀವು ಹೇಳಿದ್ರಿ ಆನ್ಲೈನ್ ನಲ್ಲಿ ಎಲ್ಲ ತುಂಬಬೇಕು ಅಂತ, ಹೇಗೆ ಅದರದ್ದು ಜಾಲತಾಣದ ವಿಳಾಸ ಹೇಗೆ ಇದನ್ನ ತುಂಬುದು ಅಂತ? ಸರ್, ನಮ್ಮ ಸಂಸ್ಥೆಯ ಅಧಿಕೃತ ಒಂದು ಜಾಲತಾಣ ಇದೆ ಸರ್, www.kredl.karnataka.gov.in. ಇದರಲ್ಲಿ ನಮಗೆ ಒಂದು ಲಿಂಕ್ ಸಿಗ್ತದೆ ಸರ್, ಇನ್ಫಾರ್ಮೇಶನ್ ಅಂಡ್ ಗೈಡ್ ಲೈನ್ಸ್ ಫಾರ್ ಕುಸುಮ್ ಬಿ ಅಂತ ಇದು ಯೋಜನೆ ಹೆಸರೇನಿದೆ ಅಲ್ಲ, ಅದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಸರ್. ಅದ್ರ ಕೆಳಗಡೆನೆ ಇನ್ನೊಂದು ಲಿಂಕ್ ಇದೆ, ರಿಜಿಸ್ಟರ್ ಹಿಯರ್ ಆನ್ಲೈನ್ ಅಂತ. ಅಲ್ಲಿ ನಾವು ಓಪನ್ ಮಾಡಿದ್ರೆ ಒಂದು ಗೂಗಲ್ ಫಾರ್ಮ್ ಬರುತ್ತೆ ಸರ್. ಆ ಗೂಗಲ್ ಫಾರ್ಮ್ ಅಲ್ಲಿ ಡೀಟೇಲ್ಸ್ ಕೇಳ್ತಾರೆ, ಕ್ಯಾಟಗರಿ ಯಾವ್ದು, ಜನರಲ್ ಬರುತ್ತಾ, ಯಾಕಂದ್ರೆ ಜನರಲ್ ಗೆ ಸಬ್ಸಿಡಿ ಬೇರೆ ಇದೆ ಸರ್, ಎಸ್ಸಿ ಎಸ್ಟಿ ಗೆ ಬೇರೆ ಇದೆ. ಅಲ್ಲೆಲ್ಲ ಎಂಟ್ರಿ ಮಾಡ್ಬೇಕು ಸರ್ ಫಾರ್ಮ್ ಅಲ್ಲಿ. ನಾವೆಂತರ ಅಪ್ಲಿಕೇಶನ್ ತುಂಬತ್ತೀವಲ್ಲ ಸರ್, ಅದೇ ತರ ಅಪ್ಲಿಕೇಶನ್ ಅಲ್ಲಿ ಬರ್ತದ. ಅಲ್ಲೆಲ್ಲ ಫಿಲ್ ಮಾಡ್ಬೇಕು ಸರ್, ಆಧಾರ್ ಕಾರ್ಡ್ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅಡ್ರೆಸ್, ಆಮೇಲೆ ನಮ್ಮ ಪಹಣಿಯಲ್ಲಿರೋ ಎಲ್ಲಾ ಡೀಟೇಲ್ಸ್ ಅನ್ನು ಅಲ್ಲಿ ಹಾಕಿ ಆಮೇಲೆ ಒಂದು ಡಿ ತೆಗೆಸ್ಬೇಕು ಸರ್ ನಾವು ಅರ್ಜಿದಾರರು. ಇವಾಗ ಅದು ನಾಲ್ಕು ಪ್ರೊವಿಷನ್ ಇದೆ ಸರ್ ಯೋಜನೆಯಲ್ಲಿ. ತೆರೆದ ಬಾವಿಗೆ 3 HP ಅಂತ ಬರ್ತದೆ, ಕೊಳವೆ ಬಾವಿಗಳಿಗೆ 5 HP, 7.5 HP, 10 HP, ಮೂರು ಬೇರೆ ಬೇರೆ ಇದೆ ಸರ್. ಇದು ಎದ್ರ ಆಧಾರದ ಮೇಲೆ ಇದು ಮಾಡಿದಾರೆ ಅಂತಂದ್ರೆ, ಅಪ್ ಟು 220 ಅಡಿವರೆಗೂ ನಾವು 5 HP ಸೋಲಾರ್ ಪಂಪ್ ಅನ್ನ ರನ್ ಮಾಡಬಹುದು ಸರ್. 5 HP ನಾವು ಸೆಲೆಕ್ಟ್ ಮಾಡಬೇಕು, ನಮ್ಮ ಬೋರ್ವೆಲ್ ಮೊದಲೇ ಹೊಡಿಸಿಕೊಂಡಿರಬೇಕು ರೈತರು. ಬೋರ್ವೆಲ್ ಹೊಡೆಸುವಾಗ ನಮ್ಗೆ ನೀರಿನ ಆಳ ಗೊತ್ತಾಗುತ್ತೆ, ಅದ್ರ ಮೇಲೆ ನಾವು ಇದು ಯಾವ HP ನಾವು ಸೆಲೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. 220 ಅಡಿಕ್ಕಿಂತ ಹೆಚ್ಚು ಆಳದಲ್ಲಿ ನೀರಿತ್ತು ಅಂದ್ರೆ 7.5 HP ಗಾದ್ರೂ ತಗೋಬೇಕು, 10 HP ಗಾದ್ರೂ ತಗೋಬೇಕು. HP ವೈಸ್ ಏನಿದೆ ಅಮೌಂಟ್ ಬೇರೆ ಇದೆ ಸರ್. ಈಗ ನೀವು ಹೇಳಿದ್ರಿ ಇಂಥ ಒಂದು ಕುಸುಮ್ ಯೋಜನೆ ಅಂದ್ರೆ ಒಂದು ಜಾಲಮುಕ್ತ ಸೌರಚಾಲಿತ ಕೃಷಿ ಪಂಪ್ ಸೆಟ್ಗಳನ್ನು ಅಳವಡಿಸುವ ಈ ಯೋಜನೆ ಪ್ರಧಾನಮಂತ್ರಿಗಳು ಏನು ಜಾರಿ ಮಾಡಿದ್ದಾರೆ, ಇದರಲ್ಲಿ ಸಬ್ಸಿಡಿ ಇದೆ ಅಂತ ಹೇಳಿದ್ರಿ. ಈ ಯೋಜನೆಗೆ ಪಾವತಿ ಎಷ್ಟು ಮಾಡಬೇಕು, ಸಬ್ಸಿಡಿ ಹೇಗಿರ್ತದೆ ಅಂತ ಸ್ವಲ್ಪ ಮಾಹಿತಿ ಕೊಡ್ತೀರಿ? ಹೌದು ಸರ್, ಕೇಂದ್ರ ಸರ್ಕಾರದ ವತಿಯಿಂದ ಶೇಕಡಾ 30% ಸಹಾಯಧನ ಇದೆ ಸರ್. ರಾಜ್ಯ ಸರ್ಕಾರದ ವತಿಯಿಂದ ಅದು 30 ಜೊತೆಗೆ ಸಾಮಾನ್ಯ ವರ್ಗಕ್ಕೆ 30%, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗಕ್ಕೆ 50%, ಅಂದ್ರೆ ಒಟ್ಟಾರೆಯಾಗಿ ಸಾಮಾನ್ಯ ವರ್ಗಕ್ಕೆ ಕೇಂದ್ರ ಸರ್ಕಾರದ 30, ರಾಜ್ಯ ಸರ್ಕಾರದ 30, ಒಟ್ಟು 60% ಸರ್. ಅಂಡ್ ಎಸ್ಸಿ ಎಸ್ಟಿ ಅವರಿಗೆ 30+50, 80% ಸಬ್ಸಿಡಿ ಇದೆ ಸರ್. ಇವಾಗ ಪಾವತಿಸಬೇಕಾದ ವಂತಿಕೆ ಅಂದ್ರೆ 3 HP ಗೆ ಸರ್ ಸಾಮಾನ್ಯ ವರ್ಗದವರು 71,422 ರೂಪಾಯಿ, ಜನರಲ್ ಕ್ಯಾಟಗರಿಯವರು. ಹೌದು ಸರ್. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು 35,711 ರೂಪಾಯಿ. ಇದು ತೆರೆದ ಬಾವಿಗೆ ಮಾತ್ರ ಬರುತ್ತೆ ಸರ್. 5 HP ಅಳವಡಿಸಬೇಕಾದ್ರೆ ಕೊಳವೆ ಬಾವಿ 5 HP ಗೆ ಸರ್ ಸಾಮಾನ್ಯ ವರ್ಗ 1,01,056 ರೂಪಾಯಿ ಡಿಡಿ ತೆಗೆಸಬೇಕು ಸರ್. ಎಸ್ಸಿ ಎಸ್ಟಿ ಅವರು 50,528 ರೂಪಾಯಿ ಡಿಡಿ ತೆಗೆಸಬೇಕು. ಡಿಮಾಂಡ್ ಡ್ರಾಫ್ಟ್ ಅನ್ನ ನಮ್ಮ MD ಕ್ರೆಡಲ್ ಅವರ ಹೆಸರಿಗೆ ಪೇಬಲ್ ಎಟ್ ಬೆಂಗಳೂರು ಅಂತ ಹೇಳಿ ತೆಗೆಸಬೇಕು ಸರ್. ಅಂದ್ರೆ ಇದಕ್ಕಿಂತ ಹೆಚ್ಚಿನದ್ದು ಬೇರೆ ಇರ್ತದೆ. 7.5 HP ಇದಕ್ಕೆ ಎಷ್ಟು? ಸಾಮಾನ್ಯ ವರ್ಗಕ್ಕೆ ಸರ್ 1,45,710 ರೂಪಾಯಿ ಡಿಡಿ, ಎಸ್ಸಿ ಎಸ್ಟಿ ಅವರಿಗೆ 72,856 ರೂಪಾಯಿ ಡಿಡಿ. ಆಮೇಲೆ 10 HP ಗೆ ಸಾಮಾನ್ಯ ವರ್ಗಕ್ಕೆ 250,292 ರೂಪಾಯಿ, ಎಸ್ಸಿ ಎಸ್ಟಿ ಅವರಿಗೆ 177,438 ರೂಪಾಯಿ. ಮಲ್ಲಿನಿಸ್ವಾಮಿ ಅವರೇ, ನೀವು ಒಂದು ಒಳ್ಳೆ ಮಾತನ್ನು ಹೇಳಿದ್ರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೌರಶಕ್ತಿಯನ್ನ ಬಳಸುವುದು ಬಹಳಷ್ಟು ಕಡಿಮೆ, ಆದ್ರೆ ವಿಫುಲವಾದಂತಹ ಅವಕಾಶ ಇದೆ, ಹೇರಳವಾಗಿ ಲಭ್ಯ ಇದೆ, ಆದ್ರೆ ಬಳಸಿಕೊಳ್ಳುವುದರಲ್ಲಿ ನಾವು ಹಿಂದೆ ಇದ್ದೇವೆ ಅಂತ. ಈಗ ನೀವು ವ್ಯಾಪಕವಾದಂತಹ ಪ್ರಚಾರವನ್ನು ಕೂಡ ಕೊಡ್ತೀರಿ, ಸಾಕಷ್ಟು ಅರ್ಜಿಗಳು ಕೂಡ ಬಂದಿವೆ, ಆದ್ಯತೆ ಮೇಲೆ ಪರಿಗಣಿಸಲಾಗುತ್ತದೆ, ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ ಅಂತ. ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇಲೆ. ಇವಾಗ ಜುಲೈಯಿಂದ ಯಾರು ಫಸ್ಟ್ ನೋಂದಣಾತಿ ಮಾಡಿದಾರಲ್ಲ ಸರ್, ಅವರಿಗೆ ಫಸ್ಟ್ ಲಾಟ್ ಅಲ್ಲಿ ಸೆಕೆಂಡ್ ಲಾಟ್ ಅಲ್ಲಿ ಆತರ ಸೀರಿಯಲ್ ವೈಸ್ ನಾವು ವರ್ಕ್ ಆರ್ಡರ್ ಹಾಕಿ ಕೊಡ್ತೀವಿ ಸರ್. ಅಂದ್ರೆ ಈಗ ನಿಮಗೆ ಏನು ಟಾರ್ಗೆಟ್ ಇದೆ ಅಷ್ಟನ್ನು ನೀವು ಗುರಿ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೌದು ಸರ್. ಅಲ್ವಾ, ಈಗ ಅರ್ಜಿಗಳನ್ನು ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ಹೇಳ್ತೀರಿ, ವಿಶೇಷ ಚೇತನರಿಗೆ ಏನಾದ್ರು ವಿಶೇಷ ಮೀಸಲಾತಿ? ಹೌದು ಸರ್, ಎಲ್ಲಾ ಕ್ಯಾಟಗರಿಯಲ್ಲೂ ಕೂಡ ಶೇಕಡಾ 5ರಷ್ಟು ಮೀಸಲಾತಿ ಇದೆ ಸರ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರಿಗೆ. ಈಗ ಅರ್ಜಿಗಳನ್ನ ಸಲ್ಲಿಸುವ ವಿಧಾನವನ್ನ ಹೇಳಿದ್ರೆ, ಅದನ್ನು ನೇರವಾಗಿ ನಿಮ್ಮ ಕಚೇರಿಗೆ ಬಂದು ಕೊಡಬೇಕು, ಯಾರ ಹೆಸರಿಗೆ ಡಿಡಿಯನ್ನೆಲ್ಲ ತೆಗಿಬೇಕಾಗ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಹೌದು ಸರ್, ನಾನು ಆಗ್ಲೇ ನಮ್ದು ವೆಬ್ಸೈಟ್ ಹೇಳಿದ್ನಲ್ಲ ಸರ್, ಆ ವೆಬ್ಸೈಟ್ ಅಲ್ಲಿ ಲಿಂಕ್ ಇದೆ ಸರ್, ಅಲ್ಲಿ ಗೂಗಲ್ ಫಾರ್ಮ್ ಸಿಗುತ್ತೆ, ಕ್ಲಿಕ್ ಮಾಡಿದ್ರೆ ಯಾವುದಕ್ಕೂ ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಫೋನ್ ಅಲ್ಲಿ ನಮ್ಮ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀವಿ, ಎಲ್ಲಾ ಕಡೆ ನ್ಯೂಸ್ ಪೇಪರ್ ದೂರವಾಣಿ ಸಂಖ್ಯೆ ಹೇಳೋಣ ನಮ್ಮ ರೈತರಿಗೆ, ಅವ್ರು ಬರ್ಕೊಳ್ಳಿ. ಅದ್ರಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ಬೇಕು ಸರ್. ಫಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಒಂದು ಎಕ್ನಾಲೆಜ್ಮೆಂಟ್ ಅಂತ ಬರ್ತದೆ ಸರ್, ಅದು ಪ್ರಿಂಟ್ ತಗೊಳ್ಬೇಕು ಸರ್. ಪ್ರಿಂಟ್ ತಗೊಂಡ್ಬಿಟ್ಟು ಸರ್ ಎಲ್ಲಾ ತಾಲೂಕುಗಳಲ್ಲೂ ತಾಲೂಕಾ ಆಫೀಸ್ ಇರ್ತದೆ ಸರ್, ಜೆಸ್ಕಾಮ್ ಆಫೀಸ್. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರೋದು ಜೆಸ್ಕಾಮ್, ಬಟ್ ಈ ಯೋಜನೆ ಏನಿದೆ ಸರ್, ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲಾ ಎಸ್ಕಾಮ್ಗಳ ಸಹಯೋಗದೊಂದಿಗೆ ಇದನ್ನು ಮಾಡ್ತಾ ಇದ್ದೇವೆ ಸರ್. ನಮ್ಮ ಜಿಲ್ಲೆಗಳಿಗೆ ಬರೋದು ಜೆಸ್ಕಾಮ್, ಬೇರೆ ಕಡೆ ಮೆಸ್ಕಾಮ್ ಆತರ ಬರ್ತದೆ ಸರ್. ಸೊ ಅವರು ಹೊಲ ಯಾವ ಜೂರಿಸ್ಡಿಕ್ಷನ್ ಅಲ್ಲಿ ಬರ್ತದಲ್ಲ ಆ ತಾಲೂಕಾ ಕಚೇರಿಗೆ ಬಂದು ಕೊಡ್ಬೇಕು ಸರ್. ಅವ್ರು ಏನೇನಂದ್ರೆ ಅದು ಎಕ್ನಾಲೆಜ್ಮೆಂಟ್, ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಸರ್ ಅವ್ರದ್ದು, ಅದ್ರ ಜೊತೆಗೆ ಅವ್ರ ಡಿಡಿ, ಎಲ್ಲ ಡಾಕ್ಯುಮೆಂಟ್ಸ್, ದಾಖಲಾತಿಗಳು, 2 ಸೆಟ್ ಅನ್ನ 2 ಪಾಸ್ಪೋರ್ಟ್ಸ್ ಸೈಜ್ ಫೋಟೋಗ್ರಾಫ್ಸ್ ನೊಂದಿಗೆ ತಾಲೂಕಾ ಕೆಇಬಿ ಜೆಸ್ಕಾಂ ಆಫೀಸ್ಗೆ ಇದು ಕೊಡ್ಬೇಕು ಸರ್. ಅವ್ರ ಏನ್ ಮಾಡ್ತಾರೆ, ಒಂದು ಫಿಸಿಬಿಲಿಟಿ ರಿಪೋರ್ಟ್ ಕಾರ್ಯಸಾಧ್ಯತೆ ವರದಿ ಅಂತ ಒಂದು ಅವ್ರ ಎಂಡಿಂದ ಒಂದು ರೆಡಿ ಮಾಡಿಕೊಂಡು ಎಲ್ಲವನ್ನು ಕೂಡ ನಮ್ಮ ಹೆಡ್ ಆಫೀಸ್ ಕಳಿಸ್ತಾರೆ ಸರ್, ಬೆಂಗಳೂರಿಗೆ ಕ್ರೆಡಲ್ ಹೆಡ್ ಆಫೀಸ್ಗೆ. ಅಲ್ಲಿಂದ ಕಾರ್ಯಾದೇಶ ಸಂಖ್ಯೆ ನೀಡಿ ಅಲಾಟ್ಮೆಂಟ್ ಕೊಡ್ತಾರೆ ಸರ್. ಕೇಂದ್ರದಿಂದ ಬಂದು ನಿಮ್ಮ ಜಿಲ್ಲೆಗೆ ಬರ್ತದೆ ಅಂತ. ಹೌದು ಸರ್, ಹೌದು. ಈಗ ಇಂಪ್ಲಿಮೆಂಟ್ ಮಾಡುವ ವಿಧಾನ ಹೇಗೆ? ಈಗ ಒಂದು ಆರ್ಡರ್ ಬಂದ ಮೇಲೆ ಅವರು ಖರೀದಿ ಮಾಡಬೇಕಲ್ಲ, ಅದಕ್ಕೆ ಬೇಕಾದಂತಹ ಪೂರಕ ಪರಿಕರಗಳನ್ನೆಲ್ಲ. ಸರ್, ಇದು ಬೋರ್ವೆಲ್ ಒಂದು ರೈತರು ಹೊಡಿಸ್ಕೊಂಡಿದ್ರೆ ಏಜೆನ್ಸಿಯವರು ಬಂದು ಸೋಲಾರ್ ಪ್ಯಾನೆಲ್, ಮೋಟರ್, ಅದಕ್ಕೆ ಬೇಕಾದಂತ ಎಕ್ಸೆಸರೀಸ್ ಎಲ್ಲವನ್ನು ಕೂಡ ಇನ್ಸ್ಟಾಲ್ ಮಾಡಿ ಕೊಡ್ತಿದ್ದಾರೆ ಸರ್. ಈಗ ಒಬ್ಬ ರೈತ ಒಂದು 5 HP ಅಥವಾ ಅದಕ್ಕಿಂತ ಕಡಿಮೆ ಹಾಕ್ತಾನೆ, ಅವನಿಗೆ 2 ಅಥವಾ 3 ಮಾಡಬೇಕಾದ್ರೆ ಮತ್ತೆ ಅವಕಾಶಗಳಿವೆ? ಇಲ್ಲ ಸರ್, ಈ ಯೋಜನೆಯಲ್ಲಿ ಒಬ್ಬರಿಗೆ ಒಂದು ಅವಕಾಶ ಮಾತ್ರ ಕೊಟ್ಟಿದ್ದೇವೆ ಸರ್. ಒಬ್ರು ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಬಹುದು. ಆಯ್ಕೆ ಮಾಡುವಾಗ ಈಗ 3 HP ಬೇಡ ನನಗೆ, 5 HP ಬೇಕು ಅಥವಾ 10 HP ಬೇಕು ಅಂತ ಹೇಳಿದ್ರೆ ಹೇಗೆ? ಅವರಿಗೆ ಇಷ್ಟು ಭೂಮಿ ಇರಬೇಕು, ಹಾಗೆ ಏನಾದ್ರೂ ಒಂದು ಮಾನದಂಡಗಳಿವೆ ಸರ್? ಮಾನದಂಡ ಓನ್ಲಿ ಇದು ನೀರಿನ ಆಳ ಸರ್. ನೀರಿನ ಆಳ 220 ವರೆಗೂ 5 HP, ಅದಕ್ಕಿಂತ ನೀರಿನ ಆಳದ ಒಂದೇ ಮಾನದಂಡ ಸರ್. ಅವ್ರ ಬೋರ್ವೆಲ್ ಆಲ್ರೆಡಿ ಇರಬೇಕಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ವಿಶೇಷ ಏನಂತಂದ್ರೆ, ಆಲ್ರೆಡಿ ಒಂದೊಂದ್ ಕಡೆ ಜೆಸ್ಕಾಂ ಇಂದ ಲೈನ್ ಕಂಬ ತಗೊಂಡು ಆರ್ ನಂಬರ್ ತಗೊಂಡಿರ್ತಾರೆ ಸರ್ ಪರ್ಟಿಕ್ಯುಲರ್ ಬೋರ್ವೆಲ್ ಗೆ. ಅಂತವ್ರಿಗೆ ಇಲ್ಲಿ ನಾವು ಇದರಲ್ಲಿ ಅವಕಾಶ ಇಲ್ಲ ಸರ್. ಈಗ ಗಂಗಾ ಕಲ್ಯಾಣ ಯೋಜನೆ ಅಂತ ಆಲ್ರೆಡಿ ಇದೆ, ಅದರ ಬಗ್ಗೆ ಮೊದಲಿಂದ ಇದೆ ಸರ್. ಅದು ಅದರಲ್ಲಿ ಫಲಾನುಭವಿ ತಗೊಂಡಿದ್ರು ಕೂಡ ಇದರಲ್ಲಿ ಬರಲ್ಲ ಸರ್. ಇದು ಕೂಡ ಸರ್ಕಾರದ ಕಲ್ಯಾಣ ಯೋಜನೆ ಅಡಿಯಲ್ಲಿ ಫಲಾನುಭವಿ ಆಗಿದ್ರೆ ಇದು ಬರೋದಿಲ್ಲ ಸರ್. ಅದು ಕೂಡ ಸರ್ಕಾರದಿಂದ ಕೊಡತಕ್ಕಂತ ಸೌಲಭ್ಯ, ಇದು ಕೂಡ ಸರ್ಕಾರ ಸೌಲಭ್ಯ. ಯಾವ್ದಾದ್ರೂ ಒಂದರಲ್ಲಿ ತಗೊಳ್ಬೇಕು ಸರ್. 2 ಯೋಜನೆಯನ್ನು ಪಡೆಯುವ ಹಾಗಿಲ್ಲ? ಪಡೆಯುವ ಹಾಗಿಲ್ಲ ಸರ್. ಅಂದ್ರೆ ಮತ್ತೆ ರೈತರು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಆಯ್ಕೆ ಆದ ಮೇಲೆ ಮುಂದೆ ಅವರು ಏನೆಲ್ಲ ಮಾಡಬೇಕಾಗ್ತದೆ, ಅವರ ಕೆಲಸ ಕಾರ್ಯಗಳು ಏನಂತ? ಅವ್ರ ಹೊಲದಲ್ಲಿ ಬಾವಿಯನ್ನು ಕೊಡಿಸ್ಕೊಂಡ ಮೇಲೆ ಅವರು ನೋಂದಣಿ ಮಾಡ್ಬೇಕು ಸರ್. ಮೊದಲು ಕೊರಿಸಬೇಕು, ಯಾಕಂದ್ರೆ ಅವರು ಕಾರ್ಯಸಾಧ್ಯತೆ ವರದಿ ಅವರು ಜೆಸ್ಕಾಂ ಇಂದ ತಗೊಳ್ಳುವಾಗ ಅದನ್ನ ನೋಡ್ತಾರೆ ಸರ್. ಏರಿಯಾ ಲೈನ್ ಮೇಲೆ ನೋಡ್ಬಿಟ್ಟು ಅದು ಫಿಸಿಬಿಲಿಟಿ ಅಂತ ಕೊಡ್ತಾರೆ ಸರ್. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ಅವ್ರದ್ದೇನು ಇಲ್ಲ ಸರ್, ಜಸ್ಟ್ ಏಜೆನ್ಸಿ ಅವ್ರು ಬಂದು ಅಲ್ಲಿ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಅಂದ್ರೆ ಈ ಸರ್ಕಾರದಿಂದ ನೇಮಿತವಾಗಿರತಕ್ಕಂತ ಏಜೆನ್ಸಿಗಳು ನಮ್ಮ ಕೇಂದ್ರ ಕಚೇರಿಯಿಂದ ಟೆಂಡರ್ ಮಾಡಿ ಒಂದು ಏಜೆನ್ಸಿಗೆ ಅವಾರ್ಡ್ ಮಾಡ್ತಾರೆ ಸರ್. ಈ ಹಣವನ್ನು ಬಿಡುಗಡೆ ಮಾಡುದು ಏಜೆನ್ಸಿಗೆ ಮಾಡ್ತಾರೆ, ರೈತರಿಗೆ ಮಾಡ್ತಾರೆ? ಏಜೆನ್ಸಿಗೆ ಸರ್. ಅವರು ಇನ್ಸ್ಟಾಲ್ ಮಾಡಿದ್ಮೇಲೆ ನಾವು ಹೋಗಿ ಮತ್ತೆ ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಅವ್ರು ಪೇಮೆಂಟ್ ಕೊಡ್ತಾರೆ ಸರ್. ಅವರಿಗೆ ಕೊಡ್ತಾರೆ, ಅದು ಕರೆಕ್ಟ್ ಆಗಿ ಎಲ್ಲ ಇನ್ಸ್ಟಾಲ್ ಮಾಡಿದ್ರೆ, ರನ್ನಿಂಗ್ ಆಗ್ತಾ ಇದ್ರೆ, ಕಮಿಷನ್ ಇದ್ರೆ ಮಾತ್ರ ಅವರಿಗೆ ಪೇಮೆಂಟ್ ಕೊಡ್ತಾರೆ. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಸೌರಶಕ್ತಿಯ ಬಳಕೆಯನ್ನ ಮಾಡಿಕೊಂಡು ಈ ರೀತಿಯ ಪಂಪ್ ಸೆಟ್ ಗಳನ್ನ ಅಳವಡಿಸಿದ ಏನಾದರೂ ಯಶಸ್ಸಿನ ಗಾಥೆಗಳಿವೆ ಸರ್? ಸುಮಾರಿದ್ದಾವೆ ಸರ್. ಒಂದು ವಿಶೇಷ ನಿಮಗೆ ಹೇಳ್ಬೇಕಂತಂದ್ರೆ, ಇಲ್ಲಿ ನಮಗೆ ಕಲಬುರಗಿ ಸಮೀಪ ಹಾಲ್ ಸುಲ್ತಾನ್ಪುರ್ ಅಂತ ಒಂದು ಗ್ರಾಮ ಇದೆ ಸರ್, ತಾವರಗೆರೆ ಕ್ರಾಸ್ ಹತ್ರ. ಅಲ್ಲಿ ಶ್ರೀ ಶರಣಬಸಪ್ಪ ಪಾಟೀಲ್ ಅಂತ ಹೇಳಿ ಒಬ್ಬರು ರೈತರಿದ್ದಾರೆ ಸರ್, ಪ್ರಗತಿಪರ ರೈತರು ತುಂಬಾ ಸರ್. ಅವರು ಸೌರಶಕ್ತಿಯನ್ನು ಯೂಸ್ ಬಳಸಿಕೊಂಡು ಕೃಷಿಗೆ ಬೇಕಾದಂತ ಅನೇಕ ಉಪಕರಣಗಳನ್ನ ತಾವೇ ಖುದ್ದು ರೆಡಿ ಮಾಡಿಕೊಂಡಿದ್ದಾರೆ ಸರ್. ಆಮೇಲೆ 2018 ಅಲ್ಲೇನೇ ಇದು ನಮ್ಮ ಕುಸುಮ್ ಯೋಜನೆ ಬಳಸಿಕೊಂಡು ಐಪಿಸೆಟ್ ಕೂಡ ಹಾಕೊಂಡಿದ್ದಾರೆ ಸರ್, ಸೋಲಾರ್ ಐಪಿಸೆಟ್. ಅದನ್ನ ನಾವು ಹೋಗಿ ನೋಡ್ ಬಂದ್ವಿ ಸರ್. ಅವ್ರು ಇದಕ್ಕೆ ಆರಾಮಾಗಿ ರನ್ ಆಗ್ತಾ ಇದೆ ಸರ್, 5 ವರ್ಷದಿಂದ ನಡೀತಾ ಇದೆ. ಕೆಲವರಲ್ಲಿ ಒಂದು ಇದು ಇರ್ತದೆ ಸರ್, ಬಿಸಿಲು ಬಹಳ ಬಿದ್ರೆ ಮಾತ್ರ ಇದು ಸೋಲಾರ್ ವರ್ಕ್ ಆಗುತ್ತೆ, ಇಲ್ಲಂದ್ರೆ ಇಲ್ಲ ಅಂತ. ಆತರ ಏನಿಲ್ಲ ಸರ್, ಜಸ್ಟ್ ನಮ್ಮ ತಿಳುವಳಿಕೆ ಹಾಗೆ ಇರ್ತದೆ, ಬೆಳಕು ಬಂದ್ರೆ ಮಾತ್ರ. ಅನೇಕ ಜನ ಹಂಗೆ ತಿಳ್ಕೊಂಡಿದ್ದಾರೆ ಸರ್. ಸೂರ್ಯನ ಬೆಳಕು ಬಂದು ಒಂದ್ ಸ್ವಲ್ಪ ಬೆಳಕು ಬಿದ್ರು ಕೂಡ ಮೋಟರ್ ರನ್ ಆಗುತ್ತೆ ಸರ್, ಮೋಡ ಕವಿದ ವಾತಾವರಣ ಇದ್ದಾಗ ಮಾತ್ರ. ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ ಹೊರತು ಮೋಟರ್ ಬಂದ್ ಆಗುತ್ತೆ ಅಂತ ಇಲ್ಲ ಸರ್, ರನ್ ಆಗುತ್ತೆ ಸರ್. ಅಂದ್ರೆ ಸೋಲಾರ್ ಘಟಕ ರನ್ ಆಗ್ತದೆ? ಹೌದು ಸರ್. ಅಂದ್ರೆ ವಿದ್ಯುತ್ ಅನ್ನ ಪೂರೈಕೆ ಮಾಡ್ತದೆ ಅಲ್ವಾ? ಈಗ ಕ್ರೆಡಲ್ ನ ವ್ಯಾಪ್ತಿ ಬಹಳ ದೊಡ್ಡದಿದೆ, ಹೇಗೆ ಎಷ್ಟು ವ್ಯಾಪ್ತಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಮತ್ತೆ ಈ ಕುಸುಮ ಯೋಜನೆಯನ್ನು ಪ್ರಚಾರ ಮಾಡಲಿಕ್ಕೆ ಏನ್ ಮಾಡಿದಿರಿ ನೀವು ಅಂತ ಸರ್? ನಾವು ಜಿಲ್ಲಾವಾರು ಹೋಗಿ, ಎಷ್ಟು ಜಿಲ್ಲೆಗಳಿವೆ ನಿಮ್ಮ? ನಮಗೆ 7 ಜಿಲ್ಲೆಗಳು ಬರುತ್ತೆ. ಕಲ್ಯಾಣ ಕರ್ನಾಟಕ ನಮ್ಮ ಪ್ರಾದೇಶಿಕ ಕಚೇರಿಗೆ ಬರುತ್ತೆ ಸರ್. ಕಲಬುರಗಿ, ಬೀದರ್, ಯಾದಗಿರ್, ರಾಯಚೂರ್, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಇವು ನಮ್ಮ ಪ್ರಾದೇಶಿಕ ಕಚೇರಿಗೆ ಬರ್ತವೆ ಸರ್. ಎಲ್ಲ ಜಿಲ್ಲೆಗಳಲ್ಲಿ ಕುಸುಮ ಯೋಜನೆ ಎಲ್ಲ ಕಡೆ ಇದೆ ಸರ್. ಕ್ರೆಡಲ್ದು ಹುಬ್ಬಳ್ಳಿಯಲ್ಲಿ ಒಂದು ಪ್ರಾದೇಶಿಕ ಕಚೇರಿ ಇದೆ, ಅಲ್ಲಿ ಹಾವೇರಿ, ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಗದಗ, ಅಲ್ಲಿ ಬರುತ್ತೇವೆ ಸರ್. ಉಳಿದಿರೋ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಈ ಜಿಲ್ಲೆಗಳು ಜೆಸ್ಕಾಂ ನಡಿಯಲ್ಲಿ. ಹೌದು ಹೌದು, ಕರೆಕ್ಟ್ ಸರ್. ಅದು ಧಾರವಾಡಕ್ಕೆ ಸಂಬಂಧ ಹೆಸ್ಕಾಂ ನಲ್ಲಿ ಬರ್ತದೆ. ಹೌದು ಸರ್, ಕರೆಕ್ಟ್. ಈ ರೀತಿಯಾಗಿ ಒಂದು ವಿಶೇಷವಾಗಿರತಕ್ಕಂತ ಯೋಜನೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರು ಹೆಚ್ಚಿನ ಆಸಕ್ತಿ ತೋರ್ತಾ ಇದ್ದಾರೆ? ತೋರಿಸ್ತಾ ಇದ್ದಾರೆ ಸರ್. ಮೊನ್ನೆ ವಿಜಯನಗರ, ಬಳ್ಳಾರಿಗೆಲ್ಲ ಹೋಗಿ ಅಲ್ಲಿಂದ ಲೋಕಲ್ ರೈತ ಸಂಪರ್ಕ ಕೇಂದ್ರ ಇರ್ತಾವಲ್ಲ ಸರ್, ಅಲ್ಲಿ ಹೆಚ್ಚಿನ ರೈತರು ಬಂದು ಬೀಜ ಅದು ತಗೊಳ್ಳಿಕ್ ಬರ್ತಾರೆ. ಅಲ್ಲೇ ಹೋಗಿ ಆಮೇಲೆ ನಮ್ಮ ಲೋಕಲ್ ನ್ಯೂಸ್ ಪೇಪರ್ ಅಲ್ಲೇ ಹಾಕ್ಸಿದ್ವಿ. ಅಂದ್ರೆ ಮಾಧ್ಯಮಗಳನ್ನು ಕೂಡ ಬಳಸ್ತಾ ಇದ್ದೀರಿ ಅಂತ. ರೈತರಿಗೆ ಇದು ಬಗ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ಪ್ರಚಾರ ಸಲುವಾಗಿ ಜಿಲ್ಲಾವಾರು ಕೇಂದ್ರ ಕಚೇರಿಗಳಿಗೆ ಹೋಗಿ ನಾವೆಲ್ಲ ಕೃಷಿ ಇಲಾಖೆಗೆಲ್ಲ ಸಂಪರ್ಕಿಸಿ ಇದನ್ನ ಪ್ರಚಾರ ಮಾಡ್ತಾ ಇದ್ದೀವಿ ಸರ್. ಈಗ ಈ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆ. ಕೆಲವೊಮ್ಮೆ ಕೆಲವು ಫೇಕ್ ಕಂಪನಿಗಳಂತೆ ಇರ್ತವೆ, ಅಂತವರು ಕೂಡ ಈ ರೀತಿ ಮಾಡ್ತೇವೆ, ನಿಮ್ಗೆ ಲಾಭ ತಂದು ಕೊಡ್ತೇವೆ, ಮಾಡಿ ಮಾಡಿ ಅಂತ ಒತ್ತಾಯ ಮಾಡ್ತಾರೆ. ಇದರ ಬಗ್ಗೆ ಏನಾದರೂ ರೈತರಿಗೆ ಜಾಗೃತಿಯನ್ನು ಕೊಡ್ತೀರಾ ಸರ್? ಅನೇಕ ಜನ ಆಕ್ಚುಲಿ ಇದು ಫೇಕ್ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡಿ ಇದನ್ನ ಒಂಥರ ಬಿಸ್ನೆಸ್ ತರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಏಕೆ ಗೊತ್ತಾಗುದು ನಕಲಿ ಅಸಲಿ ಅಂತ? ಅವಾಗ ದುಡ್ಡು ಕಟ್ರಿ ಅಂತ ನಿಮ್ಗೆ ಡೈರೆಕ್ಟ್ ಡಿಮಾಂಡ್ ಬರ್ತದಲ್ಲ ಸರ್, ನಾವು ತಿಳ್ಕೊಂಡ್ಬಿಡ್ಬೇಕು ಅದು ಫೇಕ್ ಅಂತ. ಇದು ನಮ್ಮ ವೆಬ್ಸೈಟ್ ಅಧಿಕೃತ ಅಫಿಷಿಯಲ್ ವೆಬ್ಸೈಟ್ ಇದೆ ಸರ್. ಇದು ಅದು ನಿಮ್ಮದಕ್ಕೆ ಏನು ಮಾಹಿತಿ ಕೊಡ್ತದೆ? ಈ ನಕಲಿ ಆದ್ರೆ ಕೂಡಲೇ ದುಡ್ಡು ಕಟ್ಟಿ ಅಂತ ಬರ್ತದೆ, ನೀವೇನ್ ಮಾಡ್ತೀರಿ? ನಮ್ಮಲ್ಲಿ ನೋಡ್ರಿ ಸರ್, ಕ್ರೆಡಲ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂದ್ರೆ ಇದು ಅಧಿಕೃತ ಜಾಲತಾಣ ಸರ್. ಇದು ರೈತರು ಇದನ್ನು ಗಮನಿಸಬೇಕು. ಹಾ, ಇದು ಗಮನಿಸಬೇಕು ಸರ್. ಡಾಟ್ ಜಿಒವಿ ಅಂತ ಏನಿದೆ ಅಲ್ಲ ಸರ್, ಕರ್ನಾಟಕ ಜಿಒವಿ, ಇದು ಅಧಿಕೃತ ಜಾಲತಾಣ. ಈ ಜಾಲತಾಣದಲ್ಲಿ ಲಭ್ಯವಾಗುವ ಲಿಂಕ್ ಮೂಲಕ ಮಾತ್ರವೇ ರಿಜಿಸ್ಟ್ರೇಷನ್ ಮಾಡ್ಬೇಕು ಸರ್. ಬೇರೆ ಯಾವುದು ಏನ್ ಮಾಡ್ತಾರೆ ಸರ್, ಫೋನ್ ಬರುತ್ತೆ ಸರ್ ಅವರಿಂದ, ನಮ್ಮಿಂದ ನಾವು ಫೋನ್ ಮಾಡಲ್ಲ, ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಕಳಿಸ್ತಾರೆ ಸರ್ ಜೆಸ್ಕಾಮ್ ಇಂದ ನಮ್ಮ ಕೇಂದ್ರ ಕಚೇರಿಗೆ. ನಾವು ದುಡ್ಡು ಕೊಡಿ ಅಂತ ಫೋನ್ ಮಾಡಲ್ಲ, ಡಿಡಿ ಬರ್ತದೆ ಸರ್. ಇನ್ ಕೇಸ್ ಇದು ಸೆಲೆಕ್ಷನ್ ಆಗಲಿಲ್ಲ ಫಲಾನುಭವಿ ಅಂದ್ರೆ ಡಿಡಿ ರಿಟರ್ನ್ ಮಾಡ್ತೀವಿ ಸರ್, ಅವರಿಗೆ ಹೋಗುತ್ತೆ ಸರ್. ಹಣ ವ್ಯವಹಾರ ಇರಲ್ಲ ಸರ್ ಇದರಲ್ಲಿ, ಓನ್ಲಿ ಡಿಡಿ. ಬಹಳ ಎಚ್ಚರಿಕೆ ಇರಬೇಕು ನೀವು ಹೇಳುವ ಪ್ರಕಾರ ಮಾಲಿನಿ ಅವರೇ. ಹೌದು, ಏನಂತ ಹೇಳಿದ್ರೆ ಈ ಪ್ರಧಾನಮಂತ್ರಿಗಳ ಕುಸುಮ ಯೋಜನೆಯನ್ನ ಅನುಷ್ಠಾನಗೊಳಿಸುವಾಗ ಬಹಳಷ್ಟು ಎಚ್ಚರಿಕೆ ಇಲಾಖೆನೂ ವಹಿಸಬೇಕಾಗುತ್ತೆ, ರೈತರು ವಹಿಸಬೇಕಾಗುತ್ತೆ, ಯಾಕಂದ್ರೆ ಮೋಸ ಹೋಗುವ ಸಾಧ್ಯತೆಗಳು ಕೂಡ ಇರುವುದರಿಂದ ಅಲ್ವಾ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ರೈತರಿಗೆ ನೀವು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಯಾಕಂದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂತ ಯೋಜನೆ, ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಅವಕಾಶಗಳು ಇದಕ್ಕೆ ಹೆಚ್ಚಿದೆ. ಆದ ಕಾರಣ ರೈತರಿಗೆ ಒಬ್ಬ ತಾಂತ್ರಿಕ ಅಧಿಕಾರಿಯಾಗಿ ನೀವು ಕ್ರೆಡಲ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ನೀವೇನ್ ಹೇಳ್ತೀರಿ ಸರ್? ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನೀವು ಹೇಳಿದಂಗೆ ಸೌರಶಕ್ತಿ ಬಹಳವಾಗಿ ನಿಸರ್ಗದತ್ತವಾಗಿ ನಮಗೆ ಒಂದು ದೊರಕಿರೋ ಕೊಡುಗೆ ಅಂತ ಅನ್ಕೋಬಹುದು ಈ ಯೋಜನೆ ಸಲುವಾಗಿ. ಅದಕ್ಕಾಗಿ ಆದಷ್ಟು ರೈತ ಬಾಂಧವರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ನಿಮ್ಮ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಯಾರು ಬಳಗದವರಿರ್ತಾರೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಯಾರ್ಯಾರಿಗೆ ಗೊತ್ತಾಗ್ತಾ ಇದೆ, ದಯವಿಟ್ಟು ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ನೀಡ್ರಿ. ನೀವು ಇದರದ ಲಾಭ ತಗೊಳ್ರಿ, ನಿಮ್ಮ ರಿಲೇಟಿವ್ಸ್ಗೂ ಇದರ ಲಾಭ ತಗೊಳ್ಳಿಕ್ಕೆ ನಿಮ್ಮ ಗ್ರಾಮಗಳಲ್ಲಿ ಆದಷ್ಟು ಈ ಯೋಜನೆ ಲಾಭ ತಗೊಳ್ಬೇಕು. ಇದರಲ್ಲಿ ಸಬ್ಸಿಡಿ ಕೂಡ ಇರೋದ್ರಿಂದ ಇದು ಬಹಳ ಒಳ್ಳೆ ಯೋಜನೆ. ನಿಮಗೆ ಕೆಬಿ ಲೈನ್ ಕಂಬ ತಗೊಂಡ್ರೆ ಕಂಬ ಮುರಿತು, ಲೈನ್ ಬಿತ್ತು, ಮಳೆಗಾಳಿ ಬಂದಾಗ ಸಪ್ಲೈ ಇಂಟ್ರಪ್ಷನ್, ವಿದ್ಯುತ್ ಇರಲ್ಲ ಸರ್. ಅದಕ್ಕೆ ಇದು ಇಂಡಿಪೆಂಡೆಂಟ್ ಆಗಿ ನಿಮ್ಗೆ ಬೇಕಾಗಿದ್ದ ಕರೆಂಟ್ ನೀವೇ ಜನರೇಟ್ ಮಾಡ್ಕೊಳ್ತೀರಿ, ಸ್ವತಂತ್ರರಾಗ್ಬಿಡ್ತೀರಿ, ಯಾವುದೇ ಅಡೆತಡೆ ಇರಲಾರ್ದೆ ದಿನ ಪೂರ್ತಿ ನೀವು ಈ ಮೋಟರ್ಗಳನ್ನ ಬಳಸಬಹುದು, ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಬಳಸ್ಕೋಬಹುದು. ಅದಕ್ಕೆ ಈ ಯೋಜನೆಯ ಲಾಭ ತಗೊಳ್ರಿ ಅಂತ ನಾನು ಕೋರ್ಕೊಳ್ತೀನಿ ಸರ್. ಮಾಲಿನಿ ಸ್ವಾಮಿ ಅವರೇ, ಈಗ ನೀವು ಹೇಳೋ ಪ್ರಕಾರ ರೈತರು ಅನುಕೂಲ ಪಡ್ಕೊಳ್ಬೇಕು ಅಂತ ಬಹಳ ಆಸಕ್ತಿಯಿಂದ ಕೆಲಸ ಮಾಡ್ತಾರೆ, ಉತ್ಸುಕತೆ ಇದೆ. ಆದ್ರೆ ಯಾರನ್ನು ಸಂಪರ್ಕಿಸಬೇಕು, ಹೇಗೆ ಸಂಪರ್ಕಿಸಬೇಕು ಅನ್ನೋದು ಕೆಲವೊಮ್ಮೆ ಮಾಹಿತಿಯ ಕೊರತೆ ಇರ್ತದೆ. ನಿಮ್ಮ ಕ್ರೆಡಲ್ ಸಂಸ್ಥೆ ನಮ್ಮ ರೈತಾಪಿ ವರ್ಗಕ್ಕೆ ಯಾವ ರೀತಿಯ ನೆರವನ್ನು ಕೊಡಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಸರ್? ನಮ್ಮ ಪ್ರಾದೇಶಿಕ ಕಚೇರಿ ಕಲಬುರಗಿಯಲ್ಲಿ ಪಬ್ಲಿಕ್ ಗಾರ್ಡನ್ ನಲ್ಲಿ ಲೋಕೋಪಯೋಗ ಇಲಾಖೆ ಆವರಣದಲ್ಲಿ ಇದೆ ಸರ್. ಕ್ರೆಡಲ್ ಆಫೀಸ್ ಅಥವಾ ಚಂದು ಪಾಟೀಲ್ ಸರ್ ಆಫೀಸ್ ಅಂತ ಕೇಳಿದ್ರೆ, ಅಂದ್ರೆ ಸಾರ್ವಜನಿಕ ಉದ್ಯಾನವನದಲ್ಲಿ ಕಲ್ಯಾಣ ಮಂಟಪ ವೀರಶೈವ ಕಲ್ಯಾಣ ಮಂಟಪದ ಹಿಂದೆ ನಮ್ಮ ಕಚೇರಿ ಇದೆ ಸರ್, ಪ್ರಾದೇಶಿಕ ಕಚೇರಿ. ಅಲ್ಲಿ ಯಾರಾದ್ರೂ ಆಫೀಸ್ ಅವರ್ಸ್ ಅಲ್ಲಿ ವಿಸಿಟ್ ಮಾಡಬಹುದು, ನಾವ್ ಏನ್ ಮಾಹಿತಿ ಬೇಕಾದ್ರೂ ಕೊಡ್ತೀವಿ. ಇನ್ನೊಂದು ನಮ್ಮ ದೂರವಾಣಿ ಸಂಖ್ಯೆ ಇದೆ ಸರ್. ಯಾವುದು ಹೇಳಿ? ನಂದು ದೂರವಾಣಿ ಸಂಖ್ಯೆ ಸರ್, 99802525252. ಅಂದ್ರೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕಾದ್ರೆ 9986025252 ಈ ಸಂಖ್ಯೆಗೆ ಕರೆ ಮಾಡಬಹುದು. ಇನ್ನೊಂದು ಸಂಖ್ಯೆ ಏನಾದ್ರೂ ಇದೇ ಇದೆ ಸರ್, ನಮ್ಮ ಜೈ ಇದ್ದಾರೆ ಸಂದೀಪ್ ಅಂತ, 9742310108. ರೈತ ಬಾಂಧವರೇ ಬರ್ಕೊಳ್ಳಿ ಇನ್ನೊಂದು ಸಂಖ್ಯೆಯನ್ನ, 9742310108. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಪ್ರಧಾನಮಂತ್ರಿಗಳು ಬಹಳ ದೂರದೃಷ್ಟಿ ಯೋಜನೆಯನ್ನು ಇಟ್ಟುಕೊಂಡು ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾಭಿಯಾನ್ ಅನ್ನುವ ಈ ಒಂದು ಜಾಲಮುಕ್ತ ಸೌರಚಾಲಿತ ಕೃಷಿ ಪಂಪ್ ಸೆಟ್ಗಳನ್ನು ಅಳವಡಿಸುವ ಯೋಜನೆಯನ್ನು ಅನುಷ್ಠಾನ ಮಾಡಿರುವುದರಿಂದ ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಬಹಳಷ್ಟು ಅನುಕೂಲಕರವಾಗಿರತಕ್ಕಂಥ ಒಂದು ವಿಶೇಷ ಯೋಜನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಪ್ರಾಯೋಜಕತ್ವದಲ್ಲಿ ನಡೆಯುವಂತದ್ದು. ಇದರ ಲಾಭವನ್ನು ನಾವು ಪಡೆದರೆ ಖಂಡಿತವಾಗಿ ವಿದ್ಯುತ್ನ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಗ್ರಾಮಾಂತರ ಪ್ರದೇಶದ ರೈತರಿಗೆ ಅನುಕೂಲವಾಗಲಿದೆ. ಬಹಳಷ್ಟು ಉತ್ತಮವಾಗಿರತಕ್ಕಂಥ ಯೋಜನೆ, ಆದ್ಯತೆ ಮೇಲೆ ಇದನ್ನು ಆಯ್ಕೆ ಮಾಡುವುದರಿಂದ ಹೆಚ್ಚೆಚ್ಚು ಆಸಕ್ತಿ ರೈತರು ತೋರಿದ್ರೆ ಹೆಚ್ಚೆಚ್ಚು ಫಲಾನುಭವಿಗಳನ್ನು ಗುರುತಿಸಲಿಕ್ಕೂ ಕೂಡ ಸಾಧ್ಯತೆ ಇದೆ. ತುಂಬಾ ಒಳ್ಳೆಯದು ಶ್ರೀಮತಿ ಮಾಲಿನಿ ಸ್ವಾಮಿಯವರೇ, ಇಷ್ಟು ಹೊತ್ತಿನ ತನಕ ಕ್ರೆಡಲ್ನ ತಾಂತ್ರಿಕ ಅಧಿಕಾರಿಯಾಗಿದ್ದುಕೊಂಡು ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಬಗ್ಗೆ ವಿವರವಾದಂತಹ ಮಾಹಿತಿ ಮತ್ತು ಉಪಯುಕ್ತತೆಯನ್ನು ಕೂಡ ತಾವು ವಿವರವಾಗಿ ತಿಳಿಸಿದ್ದೀರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದಗಳು ಸರ್. ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಯೋಜನೆ ಬಗ್ಗೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಕಲಬುರಗಿ ಪ್ರಾದೇಶಿಕ ಕಚೇರಿಯ ತಾಂತ್ರಿಕ ಅಧಿಕಾರಿಯಾಗಿರುವ ಮಾಲಿನಿ ಸ್ವಾಮಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪಿರ್ಲಾ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಹಾ ಹೇಳ, ಎಷ್ಟು ದಿನ ಆಯ್ತು ಏನ್ ಕತೆ, ಫೋನೇ ಮಾಡಿಲ್ಲ. ನಾ ಮಾಡಿಲ್ಲಂತೆ, ಬರೋಬರ ಅದು ಬಿಡು, ಯಾರನ್ನ ಒಬ್ರು ಮಾಡಬೇಕಾಗ್ತದಲ್ಲ. ಅಂದಂಗ ಏನ್ ವಿಶೇಷ ಇವತ್ ನೆನಪಿಸ್ಕೊಂಡಿಲ್ಲ? ಶಿವಬಕ್ಕನ ಕತೆ ನೋಡಿದನು. ಸರಿ ಸರಿ, ನಾವು ಬಂದು ಒಳಗೆ ತಯಾರಾಗ್ಯದಂದ್ರೆ ಯಾಕೋ ಸ್ವಲ್ಪ ಹಸಿವ ಅನ್ನಿಸ್ಲಿಕ್ಕೆ ಏನಾರ ಮಾಡಿಟ್ಟಳೇನು, ಉಂಡೆ ಬರ್ಲಿ ನನ್ನ ತೋಡ್ವಾ, ನಾವು ತಿನ್ಕೊಂಡ್ ಕೊಡೋಣ. ಮತ್ತೇನು ಏನಂತಾರ ತಿಮ್ಮನವರು? ಶಿವಕ ಶಿವಕ ಅಲ್ಲ, ಹೇಳ ಸರಿಯಾಗಿ ಹೇಳ, ಏನ ಕೇಳಕ. ಏ ಒಂದ್ ನಿಮಿಷ ಇದೆ, ಒಂದ್ ನಿಮಿಷ ಇದೆ, ಆಮೇಲೆ ಮಾತಾಡ್ತೀನಿ ಅಂತ. ಬಾರಪ್ಪ ಬಾಪಿ, ಎಷ್ಟು ರುಚಿಯಾಗ್ಯವಲ್ಲ, ಎಷ್ಟು ರುಚಿಯಾಗ್ಯವ. ಏನ್ ನಿನ್ ಮನೆ ನೀನ್ ತಂದಿದ್ದೆ? ಏನ್ ಶೋಭಕ್ ಮಾಡಿದ್ದು ತಂದೇನು? ನಾನೇ ಅಯ್ಯೋ, ನಾನು ಕಾಣಿಸಿದ್ರೆ ನನಗೆ ಕಾಣಿಸ್ಲಿಕ್ಕಾವ. ನಾ ಮಾಡಿದ್ವಿ ಶೋಭಕ್ಕ. ಹಿಂಗ್ ಎಷ್ಟ್ ಮಂದಿ ತಿಂದೋಯ್ಯಾರ ಅಂದ್ ಉಂಡಿ ಅವ್ಲಿಕ್ಕೆ ಮನೆಗೆ? ಯಾರು ಬರ್ತಾರೆ? ಯಾರು ಬರಂಗಿಲ್ಲ, ಬರ್ಲದು ತಿನ್ನೋಂತವ್ರು ನೀವೇ ಇಬ್ರು. ಸೌರ್ ಸೌರ್ ನಾವಿಬ್ರು ಅಂತ ಹೇಳಿ ನಾಳಿನ ದಿವ್ಸ ಹಂಗೆ ಫೋನ್ ಮಾಡ್ಕೊಂಡ್ ನಿಂತ ನಾವ್ ಸುಮ್ಮನ್ ಒಳಗ್ ಹೋಗಿ ಬಂದ್ರು, ಇದು ನೀವೇ ಒಯ್ದಿರನ್ನ ಪೈಕಿ ಹೇಳೋ. ಬಂದು ಐದ್ ನಿಮಿಷ ಆಯ್ತು ಕೂತೀವಿ. ಎಲ್ಲಿ ಆಗ್ತದೆ ಐದ್ ನಿಮಿಷ? ಫೋನ್ ಮಾಡ್ಲಿಕ್ಕೆ ಐದ್ ನಿಮಿಷ ಆಗಿಲ್ಲ. ಮಾರಿ ಮಾಡಿ ನೀವ್ ಮಾತಾಡ್ಲಿಕ್ಕೆ? ಹೌದು, ಬೇಡಿ ಬಾಗಿಲು ಕುಲ ಇಟ್ಟಿ. ನಾವು ಬಂದು ಮಾತಾಡಿ ಮತ್ತೆ ಬಿಡಕ್ಕೆ ಗಂದೆ ಹಸಿವಾಗಿ ಅವನ ಹಾಕಿರು. ನಂದೆ ಏನು ಮಾಡ್ಬೇಡ, ಒಳಗ್ ಹೋಗ್ಸಿದ ಅವ್ಲಿಕ್ಕೆ ಡಬ್ಬಿ ಕುಲದ, ಉಂಡಿ ಡಬ್ಬಿ ಕುಲದ, ಒಳಗ್ ಹೋಗಿ ಉಂಡಿ ಅವ್ಲಿಕ್ಕೆ ಹಾಕೊಂಡು ಬಂದ. ನಾವು ತಿನ್ನ ಮುಂದೆ ನೀನ್ ಕರ್ದಾಗ ಬಂದಿ. ಆಯ್ತು ಬರಪ್ಪ, ಖುಷಿಯಿಂದ ತಿನ್ಲಿಕ್ಕತ್ತಿರಲೋ, ಸಾಕು ಬಿಡು. ಆಯ್ತು, ನಾವೇನೋ ಖುಷಿಲಿ ತಿಳಿತೀವಿ, ಆದ್ರ ಇದೇನು ಮೊಬೈಲ್ ನಲ್ಲಿ ಮಾತಾಡ್ಲಿಕ್ಕೆ ನೋಡು, ಇದು ಖುಷಿ ವಿಷಯ ಅಲ್ಲ. ಅಲ್ಲಪ್ಪ, ಅದಕ್ಕೊಂದ್ ಲಿಮಿಟ್ ಅನ್ನೋದು ಇರ್ತದಲ್ಲ. ತಾಸ್ಗಟ್ಲೆ ಮಾತಾಡ್ಲಿಕತ್ತೀನಿ, ಈಗ ಐದ್ ನಿಮಿಷ ಆಗಿಲ್ಲ ಇನ್ನ ಅಂತ ಹೇಳಿಕತ್ತೇನಿ. ನೀ ತಾಸ್ಗಟ್ಲೆ ಮಾತಾಡಿಲ್ಲ ಖರೆ, ಅವ್ರ ಬಂದವ್ರ ಯಾರು ಹೋದವ್ರ ಯಾರು ಅದನ್ನ ನೋಡ್ಬೇಕಾ? ಬೇಡ, ನೀನು ಅದ್ರ ಲಕ್ಷ ಬೇಕಲ್ಲ. ಶೋಭಕ ನಾಯಿನಲ್ಲಿತ್ತೀನಿ, ನೀ ಸ್ವಲ್ಪ ಮಾತಾಡಿ ಖರೆ. ಹಿಂಗ ಇದು ಮೊಬೈಲ್ ಏನದಲ್ಲ ಈ ಕಡೆ ಕಡೆ ಬಂದಿದ್ದ, ಆದ್ರೆ ಇತ್ತೀಚೆಗೆ ಇದು ಸಾರ್ವಜನಿಕ ಏನಾಯ್ತು ನೋಡು, ಅಂದ್ರೆ ಮೊಬೈಲ್ ಇಲ್ಲಾರ ಮನೇನೇ ಇಲ್ಲ ಅಂತಂದ್ರು ನಡೀತದ ಅಂತ ನಾ ಅನ್ಕೊಳ್ತೇನೆ. ಮನೇನೂ ಇಲ್ಲ, ವ್ಯಕ್ತಿನೂ ಇಲ್ಲ. ವ್ಯಕ್ತಿನೂ ಇಲ್ಲ ಅಂತಂದ್ರೆ ಬಡೂರ್ ಅದಾರ ಅಂದ್ರು ಸಹಿತ ಒಂದರ ಮೊಬೈಲ್ ಅಂತ ನಾ ಅನ್ಕೊಳ್ತೇನೆ. ಅಂದ್ರೆ ಏನಂತ ಬಿಡ್ತೇನೆ, ಮಣ್ಣೊಬ್ಬರಿಗೆ ಅವ್ರಿಗೆ ಹೋಗಿತ್ತು ಶಿವಮೊಗ್ಗ, ದನ ಕಾಯ್ತಾರ ನೋಡು. ಅಂದ್ರೆ ಇದನ್ನ ಇದ್ರ ವೃತ್ತಿ ಅಂತ ಹೇಳ್ತಾ ಇಲ್ಲ ನಾನು, ನಿಂಗೆ ಅದನ್ನು ಒಂದು ಗೌರವ ಅಂತದ್ದೆ. ಆದ್ರೆ ಅವ್ರ ಮೊಬೈಲ್ ಮಾತಾಡ್ಲಿತ್ತಿರು ಆಕಳ ಎಮ್ಮೆ ಕಾಯ್ಕೋತ, ಏನಪ್ಪ ಯಾರಿಗೆ ಫೋನ್ ಹಚ್ಚಿ ಅಂತ ನಂಗೆ ಮಾತಾಡ. ಇಲ್ರಿ ನಮ್ಮ ಮನೆ ರೊಟ್ಟಿ ತರ್ಬೇಕು, ಫೋನ್ ಮಾಡಿನಿ ತೋಳ್ಬಾ ಅಂತೇಳಿ. ಎಷ್ಟ ಅನುಕೂಲ ಇದೆ ನೋಡೆ. ಅಲ್ಲಪ್ಪ, ಅದ್ರಲಿಂತ ಅನುಕೂಲ ಇದ್ದಲ್ಲೇ ಎಲ್ಲರೂ ಇಟ್ಕೋತಾರಲ್ಲ, ಸುಮ್ಮನೆ ಅಂದ್ರೆ ಯಾರು ಇಟ್ಕೊಂಡಿಲ್ಲ. ಸ್ವಲ್ಪ ದಿವಸದಾಗ ಇದು ಮನಿ ಮನಿ ಮಾತಾಗ್ಯದ ಅಂತಂದ್ರ ಸರಳದ, ಅನುಕೂಲದ, ಉಪಯೋಗ ಬರ್ತದ ಅಂತಂದಾಗ ಇಷ್ಟೆಲ್ಲ ಆಗ್ಯದ. ಇಲ್ಲಂದ್ರೆ ಯಾರ ನಿನ್ ಮನಿಗೆ ಬಂದು ನಿಮ್ ಮೊಬೈಲ್ ತಗೋ ಅಂತ ಹೇಳ್ರಿ. ಇಲ್ಲ, ಆದ್ರೂ ಶೋಭಕ್ಕ ನಾನು ಅದನ್ನು ಹೇಳ್ತಾರಲ್ಲ, ಅತಿ ಆದ್ರೆ ಅಮೃತನ ವಿಷ. ಹಂಗ ಯಾವುದೇ ಒಂದು ವೈಜ್ಞಾನಿಕ ಒಂದು ಕಂಡಿಡಿದಾರ ಅನ್ವೇಷಣೆ ಏನಿದೆ ಅದನ್ನ ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡ್ಬೇಕು. ಖರೆ ಅದ ರಾಜಣ್ಣ, ಈಗ ನೀನ್ ಹೇಳಿದ್ಲ ವೈಜ್ಞಾನಿಕ ಉಪಕರಣಗಳನ್ನ ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡ್ಬೇಕು ಅನ್ನೋದು. ಈಗ ಪ್ರತಿಯೊಬ್ಬರ ಮನೆಯಾಗೂ ನೀ ಅದಂತ ಹೇಳಿದಲ್ಲ, ಪ್ರತಿಯೊಬ್ಬರ ಮನೆಯಾಗ ಇದ್ದದ ಅಷ್ಟೇ ಅಲ್ಲ, ನಮ್ಮ ಸಣ್ಣ ಮಕ್ಕಳಿಗೆ ಇದನ್ನ ಕೊಟ್ಟು ಬಿಡ್ತಾರೆ ಆಟ ಆಡ್ಲಿಕ್ಕೆ. ಶಿವಕ ಹೌದಿಲ್ಲ, ಯಾಕಂದ್ರೆ ಆ ಹುಡುಗರು ಕಿರಿಕಿರಿ ಮಾಡ್ತಾವ ಅನ್ನೋದು ಕೊಟ್ಟು ಬಿಡೋದಪ್ಪ, ಊಟ ಮಾಡಂಗಿಲ್ಲ ಅನ್ನೋದು ಕೊಟ್ಟು ಬಿಡೋದು, ನನಗೆ ಕೆಲಸ ಆಗಬೇಕಾಗಿದ ಕೊಟ್ಟು ಬಿಡೋದು, ನನಗೆ ಬೇಕಾಗಿದ ಕೊಟ್ಟು ಬಿಡೋದು, ಹೊರಗೆ ಹೋಗ್ಬೇಕಾಗಿದ ಕೊಟ್ಟು ಬಿಡೋದು. ಅಲ್ಲ ರಜಣ್ಣ, ನಿಂಗೆ ಇನ್ನೊಂದೇನದು ಗೊತ್ತಾ, ಆ ಮೊಬೈಲ್ ಒಳಗಿನ ಒಂದು ಹಾಡ ಡ್ಯಾನ್ಸ್ ಅದಕ್ಕೆ ತೋರಿಸ್ಬಿಟ್ಟಿರ್ತಾರ, ಅದು ಹಿಂಗ ಅದಕ್ಕೆ ಇದಾಗ್ಬಿಟ್ಟಿರ್ತದ, ಅದು ಅದು ಹಚ್ಚಿದ್ರೆ ಬಾಯಿ ತೆರೀತದ, ಊಟ ಇಡಿಸ್ಕೊಂಬ ಇರ್ಲಿಲ್ಲ ಅಂದ್ರೆ ಇಲ್ಲ. ಅಂದ್ರೆ ಶೋಭಕ್ಕ, ಈಗ ನಾವು ನೀವು ಸಣ್ಣವರಿದ್ದಾಗ ಹಿಂಗೆ ಹಾಕ್ಯಾರ ಊಟಕ್ಕೆ? ಅಲ್ಲ ಅವಾಗ ಇದ್ದಿದ್ದೆ ಇಲ್ಲಲ್ಲ ಅದು. ಅಲ್ಲ ಅವಾಗೆಲ್ಲ ಚಂದಮಾಮ ಇದ್ದ. ಚಂದಮಾಮ ಇಲ್ಲ, ಹಾಂಡಿ ಸಾಮಾನುಗಳೇ ಆಟಿಕೆ ಸಾಮಾನುಗಳು ತಗೊಳ್ಳೋದು, ಬಾರಿಸೋದು, ಗಿಡ ತೋರಿಸ, ಚಂದಮಾಮ ತೋರಿಸ,

ಹಿಂಗ ಬಹಳ ಬಹಳ ಬ್ಯಾರೆ ಬ್ಯಾರೆ ಮಂದಿ ಕೆಲಸಕ್ಕೆ ಫೋನ್ ಮಾಡ್ತಿರ್ತಾರ. ನಾ ಹಂಗ ನಿಮ್ಮಂಗ ಇಟ್ಕೊಂಡು ಕೂತ್ನಿ ಅಂದ್ರೆ ನನಗೆ ಹೆಂಗ ಬಗೆಹರಿಬೇಕು? ಒಪ್ಕೊಂಡೆ, ನೀನು ಬಹಳ ಬಿಜಿ ಇದ್ದಿ, ಸೋಶಿಯಲ್ ವರ್ಕ್ ಮಾಡ್ತಿ, ಸಮಾಜದಾಗ ಬಹಳಷ್ಟು ಗುರುತಿಸ್ಕೊಂಡಿದ್ದಿ, ಇವತ್ ನಮಗ್ ಇಷ್ಟ ಸಿಕ್ಕಿದೆ ದೊಡ್ಡದೈತೆ. ನಾ ಏನ್ ಹೇಳ್ತೀನಿ ಗುರ್ತೀನಿ, ಈಗ ಒಂದ್ ಅಂಗಡಿ ಇರ್ತದ, ಅವ್ರ ಬಿಸ್ನೆಸ್ ಇರ್ತದ, ಟೈಮ್ ಹಾಕಿರ್ತಾರ ಬೆಳಿಗ್ಗೆ 10 ಸಾಯಂಕಾಲ 8 ತನ, ರಾತ್ರಿ 9 ಟೈಮ್ ಹಾಕಿರ್ತಾರ. ಹಂಗ ನೀನು ನಿನಗೆ ಬೇಕಾದವರಿಗೆ ಒಂದು ರೂಢಿ ಮಾಡಿಸ್ಬೇಕು. ಶೋಭಕ್ಕನ ಮೆಸೇಜ್ ನೋಡ್ಬೇಕು, ಶೋಭಕ್ಕನ ಜೊತೆಗೆ ಮಾತಾಡಬೇಕು ಅಂದ್ರೆ ಈ ಟೈಮ್ನ ನೀವು ಮಾತಾಡಬೇಕು ಅಂತೇಳಿ ನಾವು ಒಂದೆರಡು ಸಲ ಅವ್ರಿಗೆ ನಾವು ತಿಳಿಸಿದ್ವಿ, ಮೆಸೇಜ್ ಕೊಟ್ಟಿವಿ ಅಂತಂದ್ರೆ ಬರಬ್ಬರ ಅದೇ ಟೈಮ್ಗೆ ಮಾಡ್ತಾರ ನೋಡಿ. ಶೋಭಕ್ಕನ ಮೇಲೆ ಕೆಲಸ ಆಗ್ಬೇಕಾಗಿರ್ತವ್ರಿಗೆ ಅಂತಂದ್ರೆ ಶೋಭಕ್ ಹೇಳಿದ ಕೇಳ್ಬೇಕು. ಯಾಕೆ ಹೇಳ್ತೀನಿ ಶೋಭಕ್ ಅಂತಂದ್ರ, ಇದನ್ನ ನಾವು ಸೀರಿಯಸ್ ಆಗಿ ಏನಾದ್ರೂ ಮಾಡ್ಲಿಕ್ಕೆ ಶುರು ಮಾಡ್ಲಿಲ್ಲ ಅಂತಂದ್ರ ನಮ್ಮ ಕೈಯಾಗಿಂದ ದಾಟಿ ಹೋಯ್ತು ಅಂತಂದ್ರೆ ನೀ ಹೇಳಿದ ಮೇಲೆ ಇದು ವಿಚಾರ ಬರೋಬ್ಬರ ಎನಿಸ್ಲಿಕ್ಕೆ ನಾನು ಆ ಟೈಪ್ ಮಾಡಿ ನೋಡ್ತೀನಿ ಸ್ವಲ್ಪ. ಅಲ್ಲ ಅಂದ್ರೆ ನಮಗೇನ್ ಟೈಮ್ ಕೊಡ್ತಾಳೆ ಶೋಭಕ್ಕೆ ಕೇಳ್ಬೇಕಂದ್ರೆ ಎಲ್ಲರಿಗೂ.